ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1 ರಿಂದ 19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಲ್ಬೆಂಡಾಜೋಲ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ಬ್ಯಾಂಕ್ ಈ ಕುರಿತು ದಾವಣಗೆರೆಯ ಹಿರಿಯ ಪತ್ರಕರ್ತರಾದ ಎಚ್ಎಂ ಮಂಜುನಾಥ್ ಅವರಿಂದ ಮಾಹಿತಿ ಕೇಳೋಣ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅಂದರೆ ಕೃಷಿಯನ್ನು ಅವಲಂಬಿಸಿದಲ್ಲಿ ಆಹಾರಾಭಾವ ಬರಗಾಲ ಇರುವುದಿಲ್ಲ ಎಂದು ಅರ್ಥ. ನಮ್ಮದು ಕೃಷಿ ಪ್ರಧಾನವಾದ ದೇಶ. ದೇಶದ 70% ಜನಸಂಖ್ಯೆ ಕೃಷಿಯನ್ನು ಅವಲಂಬಿಸಿ ಗ್ರಾಮೀಣ ಪ್ರದೇಶಗಳಲ್ಲೇ ವಾಸವಾಗಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ರಾಟಿ ನೆಡುವುದಲ್ಲದೆ ದೇಶದ ಆಟವೇ ಕೆಡಗು ಎಂಬುದಾಗಿ ಸರ್ವಜ್ಞ ಕವಿ ಹೇಳಿದ್ದಾನೆ. ಮೇಟಿ ವಿದ್ಯೆ ಎಂದರೆ ಕೃಷಿ, ವ್ಯವಸಾಯ, ಬೇಸಾಯ ಹಾಗೂ ರಾಟಿ ವಿದ್ಯೆ ಎಂದರೆ ಕೈಗಾರಿಕೆ. ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿ ಒದಗುವುದು ಕೃಷಿಯಿಂದಲೇ. ಹಾಗಾಗಿ ಮೇಟಿಯಿಂ ರಾಟಿ ನೆಡುವುದು ಎಂದು ಸರ್ವಜ್ಞ ಕವಿ ಸಾರಿರುವುದು. ಪುರಾಣದಲ್ಲೊಂದು ಪ್ರಸಂಗ ಬರುತ್ತದೆ. ಕೃತಯುಗದಲ್ಲಿ ಚಕ್ರವರ್ತಿಯಾಗಿದ್ದ ವೈನನ ದುರಾಡಳಿತಕ್ಕೆ ಬೇಸತ್ತು ಭೂದೇವಿ ವಿಮುಖಳಾದಾಗ ದೇಶದಲ್ಲಿ ಕ್ಷಾಮಢಾಮರ ಉಂಟಾಗಿ ಅನ್ನಾಹಾರಗಳಿಲ್ಲದಂತಾಯಿತು. ವೈನನ ಮಗ ಪೃಥುವು ತಪಸ್ಸು ಮಾಡಿ ಭೂದೇವಿಯನ್ನು ಒಲಿಸಿದಾಗ ಪುನಃ ದೇಶ ಸುಭಿಕ್ಷವಾಯಿತು ಎಂದು ಹೇಳಲಾಗುತ್ತಿದೆ. ಇದರರ್ಥ ವೈನ ಮಹಾರಾಜ ಕೃಷಿ ರಂಗವನ್ನು ಅಲಕ್ಷಿಸಿದ್ದರಿಂದ ಕ್ಷಾಮ ಉಂಟಾಯಿತು. ಅವನ ಮಗ ಪೃಥುವು ಕೃಷಿ ರಂಗವನ್ನು ಪ್ರೋತ್ಸಾಹಿಸಿದ್ದರಿಂದ ಪುನಃ ದೇಶದಲ್ಲಿ ಆಹಾರಾದಿಗಳು ಸಮೃದ್ಧವಾಗಿ ಸುಭಿಕ್ಷವಾಯಿತು ಎಂದು. ಕೃಷಿ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಅಲಕ್ಷಿಸದೆ ಪ್ರೋತ್ಸಾಹಿಸಬೇಕೆಂಬುದಾಗಿ ನಮ್ಮಲ್ಲಿ ವೇದೋಪನಿಷತ್ತು ಪುರಾಣ ಕಾಲದಿಂದಲೂ ಹೇಳಲಾಗಿದೆ. ಪೃಥು ಎಂದರೆ ಫರ್ಟೈಲ್, ಅಂದರೆ ಸತ್ವಭರಿತ ಎಂದರ್ಥ. ಪೃಥುವು ಕೃಷಿ ಭೂಮಿಯನ್ನು ಸತ್ವಭರಿತಗೊಳಿಸಿದ್ದರಿಂದ ಭೂಮಿಗೆ ಪೃಥ್ವಿ ಎಂಬ ಹೆಸರು ಸಹ ಬಂದಿದೆ ಎಂದು ಹೇಳಲಾಗುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ನಮ್ಮಲ್ಲಿ ಆಹಾರ ಅಭಾವವೂ ಇತ್ತು. ನಂತರವೂ ದೇಶದ ಜನಸಂಖ್ಯೆಯ ಏರಿಕೆಗೆ ಅನುಗುಣವಾಗಿ ಆಹಾರೋತ್ಪಾದನೆ ಇಲ್ಲದೆ ಆಹಾರದ ಅಭಾವವು ಮುಂದುವರೆಯಿತು. ಪರದೇಶದಿಂದ ಗೋಧಿ ಮುಂತಾಗಿ ಆಹಾರ ಧಾನ್ಯ ಆಮದು ಮಾಡಿಕೊಳ್ಳಬೇಕಾದ ಸ್ಥಿತಿ ಇತ್ತು. ಕೀರ್ತಿಶೇಷ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರು ಪ್ರಧಾನಮಂತ್ರಿಗಳಾಗಿ ಬಂದ ಮೇಲೆ ಜೈ ಕಿಸಾನ್ ಘೋಷಣೆ ಮಾಡಿ ಕೃಷಿ ರಂಗಕ್ಕೆ ಮತ್ತಷ್ಟು ಹೆಚ್ಚು ಉತ್ತೇಜನ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಕೃಷಿ ಕ್ಷೇತ್ರ ಸಬಲಗೊಂಡು ದೇಶದಲ್ಲಿನ ಕೃಷಿ ಉತ್ಪಾದನೆ ಪ್ರಮಾಣ ಏರಿಕೆ ಕಂಡಿತು. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ, ಅಂದರೆ 1950 ವೇಳೆಗೆ ನಮ್ಮ ದೇಶದ ಒಟ್ಟು ಆಹಾರ ಉತ್ಪಾದನೆ ಪ್ರಮಾಣ ವಾರ್ಷಿಕ ಕೇವಲ 50.82 ಮಿಲಿಯನ್ ಟನ್ನಷ್ಟು ಮಾತ್ರ ಇತ್ತು. ಈಗ ಅದು ಸುಮಾರು 5 ಪಟ್ಟುನಷ್ಟು ಏರಿಕೆಯಾಗಿ ಈಗ ವಾರ್ಷಿಕ ಸುಮಾರು 303.34 ಮಿಲಿಯನ್ ಟನ್ನಷ್ಟಾಗಿದೆ. ಶೀಘ್ರವೇ ಇದು 305.43 ಮಿಲಿಯನ್ ಟನ್ ಮೊತ್ತ ತಲುಪಲಿದೆ. ಪ್ರಸ್ತುತ ನಾವು ಆಹಾರೋತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದು ಪರದೇಶಗಳಿಗೆ ರಫ್ತು ಮಾಡುವ ಹಂತಕ್ಕೂ ತಲುಪಲಿದ್ದೇವೆ. ಸುಮಾರು 120 ಮಿಲಿಯನ್ ಟನ್ನಷ್ಟು ಅಕ್ಕಿ, ಸುಮಾರು 100 ಮಿಲಿಯನ್ ಟನ್ನಷ್ಟು ಗೋಧಿ, ಸುಮಾರು 50 ಮಿಲಿಯನ್ ಟನ್ನಷ್ಟು ಸಿರಿಧಾನ್ಯ, ಸುಮಾರು 35 ಮಿಲಿಯನ್ ಟನ್ನಷ್ಟು ಬೇಳೆಕಾಳು ನಮ್ಮಲ್ಲೀಗ ವಾರ್ಷಿಕ ಉತ್ಪಾದನೆಯಾಗುತ್ತಿದ್ದು ಬೇಳೆಕಾಳು ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಿದೆ. ಕೃಷಿಯ ಸಹಕಸುಬುಗಳಲ್ಲಿ ಪ್ರಮುಖವಾದ ಹೈನುಗಾರಿಕೆಯಲ್ಲೂ ನಾವೀಗ ವಿಶ್ವದಲ್ಲೇ ಪ್ರಮುಖ ಸ್ಥಾನ ತಲುಪಿದ್ದೇವೆ. 1950 ಆರಂಭದಲ್ಲಿ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆ ಪ್ರಮಾಣ ವಾರ್ಷಿಕ ಕೇವಲ 15 ಮಿಲಿಯನ್ ಟನ್ನಷ್ಟಿದ್ದದ್ದು ಸುಮಾರು ಈಗ 13 ಪಟ್ಟು ಏರಿಕೆಯಾಗಿದ್ದು ಈಗ ವಾರ್ಷಿಕ ಸುಮಾರು 190 ಮಿಲಿಯನ್ ಟನ್ ಪ್ರಮಾಣ ದಾಟಿದೆ. ಇದೇ ರೀತಿಯಲ್ಲಿ ತೋಟಗಾರಿಕೆ, ರೇಷ್ಮೆ ಕೃಷಿ, ಮೀನುಗಾರಿಕೆ, ಜೇನು ಸಾಕಣೆ ಮುಂತಾದ ಕೃಷಿ ಸಂಬಂಧಿ ಕ್ಷೇತ್ರಗಳಲ್ಲೂ ಉತ್ತಮ ಅಭಿವೃದ್ಧಿಯಾಗಿದೆ. ಇದಕ್ಕೆಲ್ಲ ಅನೇಕ ಕಾರಣಗಳಿದ್ದು ಅದರಲ್ಲಿ ಒಂದು ಪ್ರಮುಖವಾದುದು ಎಂದರೆ ಕೃಷಿ ಕ್ಷೇತ್ರಕ್ಕೆ ಒದಗಿ ಬಂದ ಆರ್ಥಿಕ ಸವಲತ್ತು. ಇದರಲ್ಲಿ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಪಾತ್ರ ಮಹತ್ವದ್ದಾಗಿದೆ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಭಾರತದ ಕೃಷಿ ಕ್ಷೇತ್ರಕ್ಕೆ ಅಲ್ಪ ಸ್ವಲ್ಪ ಪ್ರೋತ್ಸಾಹ ಇದ್ದಿತಾದರೂ ಅದು ಕೇವಲ ಹತ್ತಿ, ನಾರು ಮುಂತಾದ ಕೆಲವೇ ಬೆಳೆಗಳಿಗೆ ಸೀಮಿತವಾಗಿತ್ತು. ಏಕೆಂದರೆ ಈ ವಸ್ತುಗಳು ಅವರ ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿನ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳಾಗಿ ಅವರಿಗೆ ಬೇಕಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರೈತ ವರ್ಗವು ಖಾಸಗಿ ಲೇವಾದೇವಿದಾರರಿಂದ ಶೋಷಣೆಗೆ ಒಳಗಾಗಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದರು. ಆಗ ಭಾರತದ ರೈತರ ಬಗ್ಗೆ ಬ್ರಿಟಿಷರ ಮಾತೊಂದಿತ್ತು. ಇಂಡಿಯನ್ ಫಾರ್ಮರ್ ಬಾರ್ನ್ಸ್ ವಿತ್ ಡೆಟ್, ಲೀವ್ಸ್ ವಿತ್ ಡೆಟ್, ಡೈಸ್ ವಿತ್ ಡೆಟ್. ಅಂದರೆ ಭಾರತದ ರೈತ ಸಾಲದೊಂದಿಗೆ ಹುಟ್ಟಿ, ಸಾಲದೊಂದಿಗೆ ಬದುಕಿ, ಸಾಲದೊಂದಿಗೆ ಸಾಯುತ್ತಾನೆ ಎಂದು. 1875ರಲ್ಲಿ ಮುಂಬೈ ಪ್ರಾಂತ್ಯದ ಪುಣೆ, ಅಹಮದ್ ನಗರ ಜಿಲ್ಲೆಗಳ ರೈತರುಗಳು ಖಾಸಗಿ ಲೇವಾದೇವಿದಾರರುಗಳ ಶೋಷಣೆ ವಿರುದ್ಧ ಬಂಡೆದ್ದದ್ದು ಬ್ರಿಟಿಷ್ ಸರ್ಕಾರಕ್ಕೆ ಸವಾಲಾಗಿ ಡೆಕ್ಕನ್ ಅಗ್ರಿಕಲ್ಚರಿಸ್ಟ್ಸ್ ರಿಲೀಫ್ ಆಕ್ಟ್ ಎಂಬ ಕಾಯ್ದೆಯನ್ನು 1879ರಲ್ಲಿ ಜಾರಿಗೆ ತರಲಾಯಿತು. ಇದರ ಪ್ರಭಾವದಿಂದಾಗಿ 1881ರಲ್ಲಿ ಅಹಮದ್ನಗರ ಜಿಲ್ಲಾ ನ್ಯಾಯಾಧೀಶರುಗಳಾದ ವಿಲಿಯಂ ವೆಡರ್ಬರ್ನ್ ಮತ್ತು ಎಂಜಿ ರಾನಡೆ ಸೇರಿ ಭಾರತದಲ್ಲಿ ವ್ಯವಸಾಯ ಬ್ಯಾಂಕ್ ಸ್ಥಾಪನಾ ಯೋಜನೆಯನ್ನು ರೂಪಿಸಿದರು. 1883ರಲ್ಲಿ ದೇಶದಲ್ಲಿ ಲ್ಯಾಂಡ್ ಇಂಪ್ರೂವ್ಮೆಂಟ್ ಲೋನ್ ಆಕ್ಟ್, 1884ರಲ್ಲಿ ಅಗ್ರಿಕಲ್ಚರಿಸ್ಟ್ಸ್ ಲೋನ್ ಆಕ್ಟ್ ಜಾರಿಯಾಯಿತು. 1894ರ ವೇಳೆಗೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ವ್ಯವಸಾಯ ಬ್ಯಾಂಕ್ ಒಂದರ ಸ್ಥಾಪನೆಯಾಯಿತು. ಸ್ವಾರಸ್ಯಕರ ವಿಷಯವೆಂದರೆ ನಮ್ಮ ಮಹಾಭಾರತ ಕಾಲದಲ್ಲೇ ಕೃಷಿ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತೆಂದು ಹೇಳಲಾಗುತ್ತದೆ. ಹಾಗೆಯೇ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೃಷಿ ಬ್ಯಾಂಕಿಂಗ್ ಬಗ್ಗೆ ಉಲ್ಲೇಖವಿದೆ ಎಂದು ಕೆಲವರು ಹೇಳುತ್ತಾರೆ. ದೇಶದ ಕೃಷಿ ಕ್ಷೇತ್ರಕ್ಕೆ ಆರ್ಥಿಕ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮೊದಲ ಹಂತವಾಗಿ 1904ರ ಮಾರ್ಚ್ 25ರಂದು ಅಂದಿನ ಕೇಂದ್ರ ಸರ್ಕಾರವು ಸಹಕಾರ ಪತ್ತಿನ ಕಾಯ್ದೆಗೆ ಅಂಗೀಕಾರ ಕೊಟ್ಟಿತು. ಇದು ದೇಶದಲ್ಲಿ ಕೃಷಿ ರಂಗಕ್ಕೆ ಸಾಲ ಸೌಲಭ್ಯ ಒದಗಿಸುವ ಪತ್ತಿನ ಸಹಕಾರ ಸಂಘಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತು. ಈ ವೇಳೆಗೆ ಗುಜರಾತ್ ರಾಜ್ಯದ ವಿಲಾಸ್ಪುರದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವೊಂದು ಇತ್ತೆಂಬ ಮಾಹಿತಿ ಇದೆ. ಆದರೆ ಅಧಿಕೃತ ದಾಖಲೆ ಪ್ರಕಾರ ಭಾರತ ದೇಶದ ಮೊಟ್ಟ ಮೊದಲ ಪತ್ತಿನ ಸಹಕಾರ ಸಂಘವೊಂದು 1905ರಲ್ಲಿ ಆಗಿನ ಧಾರವಾಡ ಜಿಲ್ಲೆ, ಈಗಿನ ಗದಗ ಜಿಲ್ಲೆಯ ಕಣಗಿಣಹಾಳು ಗ್ರಾಮದಲ್ಲಿ ಕೀರ್ತಿಶೇಷ ಸಿದ್ದನಗೌಡ ಸಣ್ಣರಾಮನಗೌಡರಿಂದ ಸ್ಥಾಪನೆಯಾಯಿತೆಂಬುದು ನಮ್ಮ ರಾಜ್ಯಕ್ಕೇ ಹಿರಿಮೆಯಾಗಿದೆ. ಹೀಗೆ ದೇಶದಲ್ಲಿ ಕೃಷಿ ಬ್ಯಾಂಕಿಂಗ್ ವ್ಯವಸ್ಥೆಯು ಸಹಕಾರ ತತ್ವದಲ್ಲಿ ನಾಂದಿಯಾದದ್ದು. ಈಗಲೂ ದೇಶದ ಕೃಷಿ ಬ್ಯಾಂಕಿಂಗ್ ಎಂಬುದು ಸಹಕಾರ ತತ್ವದಲ್ಲೇ ಪ್ರಾಮುಖ್ಯತೆ ಉಳಿಸಿಕೊಂಡಿದೆ. 1904ರ ಇಸವಿ ಹೊತ್ತಿಗೆ ನಮ್ಮ ದೇಶದಲ್ಲಿ ಕೇವಲ 200 ವಿವಿಧ ಬಗೆಯ ಸಹಕಾರ ಸಂಘಗಳು ಇದ್ದದ್ದು ಈಗ 9 ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳು ದೇಶದಲ್ಲಿವೆ. ಆಗ ಸಹಕಾರ ಕ್ಷೇತ್ರದಲ್ಲಿದ್ದ ಬಂಡವಾಳ ಕೇವಲ 75 ಲಕ್ಷ ರೂಪಾಯಿಗಳಾದರೆ ಈಗ ದುಡಿಯುವ ಬಂಡವಾಳ 13 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರಿದೆ. ಆಗ ದೇಶದಲ್ಲಿ ಈ ಕ್ಷೇತ್ರದಲ್ಲಿದ್ದ ಸದಸ್ಯತ್ವ ಕೇವಲ 36,000 ಈಗ ಅದು 30 ಕೋಟಿ ಸದಸ್ಯತ್ವ ಸಂಖ್ಯೆಯನ್ನು ಮೀರಿ ಬೆಳೆದಿದೆ. ಈ ಪತ್ತಿನ ಸಹಕಾರ ಸಂಘಗಳಲ್ಲಿ 99% ಗ್ರಾಮೀಣ ಪ್ರದೇಶಗಳಲ್ಲೇ ಇದ್ದು ಸದಸ್ಯ ಸಂಖ್ಯೆಯಲ್ಲಿ 71% ಗ್ರಾಮೀಣ ಜನರನ್ನೇ ಒಳಗೊಂಡಿದೆ. ದೇಶದ ಕೃಷಿ ಕ್ಷೇತ್ರಕ್ಕೆ ಒದಗುವ ಬ್ಯಾಂಕಿಂಗ್ ಸವಲತ್ತುಗಳ ಹೆಚ್ಚಿನ ಪಾಲು ಈ ಸಹಕಾರ ಸಂಘದ ಮೂಲಕವೇ ನೆರವೇರುತ್ತಿದೆ. 1935ರಲ್ಲಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ನಂತರ ದೇಶದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಘಟನಾ ರೂಪ ಬಂದು ಮೇಲ್ವಿಚಾರಣಾ ವ್ಯವಸ್ಥೆಯೂ ಆಗಿ ದೇಶದ ಕೃಷಿ ಕ್ಷೇತ್ರಕ್ಕೂ ಬ್ಯಾಂಕಿಂಗ್ ಸೌಲಭ್ಯ ಸ್ವಲ್ಪ ಮಟ್ಟಿಗೆ ಒದಗುವಂತಾಯಿತು. ರಿಸರ್ವ್ ಬ್ಯಾಂಕ್ ಮೂಲಕ ಅಗ್ರಿಕಲ್ಚರಲ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಂದರೆ ಎಸಿಡಿ, ರೂರಲ್ ಪ್ಲಾನಿಂಗ್ ಅಂಡ್ ಕ್ರೆಡಿಟ್ ಸೆಲ್ ಆರ್ಪಿಸಿಸಿ ಹಾಗೂ ಅಗ್ರಿಕಲ್ಚರಲ್ ರಿಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಆರ್ಡಿಸಿಗಳು ಆರಂಭಗೊಂಡು ದೇಶದ ಕೃಷಿ ಬ್ಯಾಂಕಿಂಗ್ಗೆ ಬಲ ಬಂತಾದರೂ ಪೂರ್ಣ ಪ್ರಮಾಣದಲ್ಲಿ ಕೃಷಿ ಸಾಲ ಸವಲತ್ತು ಒದಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇಶದ ಕೃಷಿ ಕ್ಷೇತ್ರಕ್ಕೆ ಮೀಸಲಾಗಿ ಬ್ಯಾಂಕಿಂಗ್ ಸವಲತ್ತು ದೊಡ್ಡ ಪ್ರಮಾಣದಲ್ಲಿ ಒದಗುವ ಪ್ರಕ್ರಿಯೆ ಆರಂಭವಾಗಿದ್ದು 1982ರಲ್ಲಿ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸ್ಥಾಪನೆಯ ನಂತರ. ಮಾನ್ಯ ಶ್ರೀ ಬಿ ಶಿವರಾಮನ್ ಸಮಿತಿಯ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕಾಯ್ದೆ 1981 ಜಾರಿಗೆ ತರಬೇಕೆಂಬ ಶಿಫಾರಸ್ಸಿನ ಅನುಷ್ಠಾನದಂತೆ ನಬಾರ್ಡ್ ಸ್ಥಾಪನೆಯಾಯಿತು. ದೇಶದ ಕೃಷಿ ರಂಗಕ್ಕೆ ಸಾಲ ಸೌಲಭ್ಯ ಒದಗಿಸುವುದರೊಂದಿಗೆ ಕೃಷಿ ಕ್ಷೇತ್ರದ ನೀತಿ ನಿರ್ಧಾರಗಳು, ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುವುದು ಮುಂತಾಗಿ ದೇಶದ ಕೃಷಿ ರಂಗದ ಹಾಗೂ ಕೃಷಿ ಸಂಬಂಧಿ ಉದ್ಯೋಗಗಳು ಹಾಗೂ ಗ್ರಾಮೀಣಾಭಿವೃದ್ಧಿಯಲ್ಲಿ ನಬಾರ್ಡ್ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ನಬಾರ್ಡ್ ಎಂಬುದು ದೇಶದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆಂದೇ ಮೀಸಲಾದ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದೆ. ಕೇವಲ 100 ಕೋಟಿ ರೂಪಾಯಿ ಮೂಲ ಬಂಡವಾಳದೊಂದಿಗೆ 1982 ನವೆಂಬರ್ 11 ಆರಂಭಗೊಂಡ ನಬಾರ್ಡ್ 2020 ಇಸವಿ ಮಾರ್ಚ್ ವೇಳೆಗೆ 14.80 ಸಾವಿರ ಕೋಟಿ ರೂಪಾಯಿ ದುಡಿಮೆ ಬಂಡವಾಳ ಹೊಂದಿದೆ. ಅಧಿಕೃತ ಷೇರು ಬಂಡವಾಳ 30,000 ಕೋಟಿ ರೂಪಾಯಿಯಷ್ಟಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ್ದು 99.60% ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು 0.40% ಮುಂಬೈಯಲ್ಲಿ ಇದರ ಪ್ರಧಾನ ಕಚೇರಿ ಇದ್ದು ದೇಶದ 391 ಜಿಲ್ಲೆಗಳಲ್ಲಿ ಇದರ ಕೃಷಿ ಅಭಿವೃದ್ಧಿ ಕಚೇರಿಗಳು ಇದ್ದು ದೇಶದ ವಿವಿಧೆಡೆ 6 ಕೃಷಿ ತರಬೇತಿ ಮತ್ತು ಗ್ರಾಮೀಣಾಭಿವೃದ್ಧಿ ತರಬೇತಿ ಕೇಂದ್ರಗಳು ಸಹ ಇದ್ದು ಕಾಶ್ಮೀರದ ಶ್ರೀನಗರದಲ್ಲಿ ಇದರ ವಿಶೇಷ ಕೋಶವೂ ಇದೆ. ಈ ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಒಟ್ಟು ಕೃಷಿ ಸಾಲ ಮೊತ್ತದಲ್ಲಿ 1/2 ಮೊತ್ತವು ಆಯಾ ಪ್ರದೇಶಗಳ ಸಹಕಾರ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಬ್ಯಾಂಕುಗಳ ಮೂಲಕವೇ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ರೂಪದಲ್ಲಿ ಕೃಷಿ ಕ್ಷೇತ್ರಕ್ಕೆ ಒದಗುತ್ತಿದೆ. ಕೃಷಿ ಭೂಮಿ ಅಭಿವೃದ್ಧಿ, ಕಿರು ಮತ್ತು ದೊಡ್ಡ ನೀರಾವರಿ, ಜಲಸಂರಕ್ಷಣೆ, ಮೀನುಗಾರಿಕೆ, ಪಶುಸಂಗೋಪನೆ, ಕೃಷಿ ಚಿಕಿತ್ಸಾ ಘಟಕ, ಕೃಷಿ ವಾಣಿಜ್ಯ, ಗ್ರಾಮೀಣ ವಸತಿ, ಕೃಷಿ ಉತ್ಪನ್ನ ಸಂಸ್ಕರಣ, ತ್ಯಾಜ್ಯ ಭೂಮಿ ಪುನರಭಿವೃದ್ಧಿ, ಒಣಭೂಮಿ ಕೃಷಿ, ಗುತ್ತಿಗೆ ಆಧಾರಿತ ಕೃಷಿ, ಸಸಿಗಳ ಉತ್ಪಾದನೆ, ತೋಟಗಾರಿಕೆ, ಕೃಷಿ ಅರಣ್ಯ, ಬೀಜೋತ್ಪಾದನೆ, ಟಿಶ್ಯೂ ಕಲ್ಚರ್, ಕೃಷಿ ಮಾರುಕಟ್ಟೆ, ಈ ಎಲ್ಲ ಕೃಷಿ ಚಟುವಟಿಕೆಗಳಿಗಲ್ಲದೆ ಕೃಷಿ ಸಂಬಂಧಿ ಮೂಲಭೂತ ಸೌಕರ್ಯಗಳಾದ ಶೈತ್ಯಾಗಾರ ಅಂದರೆ ಕೋಲ್ಡ್ ಸ್ಟೋರೇಜ್, ಉಗ್ರಾಣ, ಮಾರುಕಟ್ಟೆ ಪ್ರಾಂಗಣ ನಿರ್ಮಾಣ ಮುಂತಾದ ಯೋಜನೆಗಳಿಗೂ ಹಾಗೂ ಅಸಾಂಪ್ರದಾಯಿಕ ಇಂಧನ ಮೂಲಗಳ ಕಾರ್ಯ ಯೋಜನೆಗಳಿಗೂ ನಬಾರ್ಡ್ ಆರ್ಥಿಕ ಸವಲತ್ತು ಒದಗಿಸುತ್ತಿದ್ದು, ಸಾಲ ಸೌಲಭ್ಯ ಒದಗಿಸುವುದರೊಂದಿಗೆ ತರಬೇತಿಯನ್ನೂ ನೀಡುವುದಲ್ಲದೆ ಯೋಜನೆಗಳ ಮೇಲುಸ್ತುವಾರಿಯನ್ನೂ ನೋಡಿಕೊಳ್ಳುತ್ತಾ ಇದೆ. ಈ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು, ರಿಸರ್ವ್ ಬ್ಯಾಂಕ್ನಿಂದ ಮಾನ್ಯತೆ ಹೊಂದಿದ ಇತರೆ ಹಣಕಾಸು ಸಂಸ್ಥೆಗಳು, ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳು, ರಾಜ್ಯ ಸಹಕಾರಿ ಬ್ಯಾಂಕುಗಳು, ಇವುಗಳ ಮೂಲಕ ಕೃಷಿ ರಂಗಕ್ಕೆ ಹಣಕಾಸು ಸವಲತ್ತು ಒದಗಿಸುತ್ತದೆ. ಗ್ರಾಮೀಣ ಬ್ಯಾಂಕಿಂಗ್ ತರಬೇತಿ, ಕೃಷಿ ಅಭಿವೃದ್ಧಿ, ಸಾವಯವ ಕೃಷಿ, ಗ್ರಾಮೀಣ ಸಣ್ಣ ಮತ್ತು ಗುಡಿ ಕೈಗಾರಿಕೆ, ಗ್ರಾಮೀಣ ನಿರುದ್ಯೋಗ ನಿವಾರಣೆ, ಪ್ರಾಕೃತಿಕ ವಿಕೋಪ ಸಂದರ್ಭದ ಪುನರ್ವಸತಿಗೂ ಸಹಕಾರ ನೀಡುತ್ತಿರುವ ನಬಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಹ ಒದಗಿಸುತ್ತಿದೆ. ವಾರ್ಷಿಕ 90,000 ಕೋಟಿ ರೂಪಾಯಿ ಕೃಷಿ ಬೆಳೆ ಸಾಲ ವಿತರಿಸುತ್ತಿದ್ದ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಪ್ರಸ್ತುತದ ಕೊರೋನಾ COVID-19 ಸಾಂಕ್ರಾಮಿಕ ಪಿಡುಗಿನ ಈ ವಿಷಮ ಸಂದರ್ಭದಲ್ಲಿ ಈ ಮೊತ್ತವನ್ನು ಮತ್ತೆ 30,000 ಕೋಟಿ ರೂಪಾಯಿಗಳಷ್ಟು ಏರಿಸಿ ಒಟ್ಟು 120,000 ಕೋಟಿ ರೂಪಾಯಿ ಕೃಷಿ ಬೆಳೆ ಸಾಲ ವಿತರಿಸುವ ಗುರಿ ಹೊಂದಿರುವುದು ವಿಶೇಷವಾಗಿದೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕು 1915 ಸ್ಥಾಪನೆಗೊಂಡು ಈಗ 105 ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡಿದ್ದು, ಈ ಬ್ಯಾಂಕು ರಾಜ್ಯದ ರೈತರಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲಗಳನ್ನು ನೀಡುವ ಮೂಲಕ ರಾಜ್ಯದ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣವಾಗಿದೆ. ಪ್ರಸ್ತುತ ಇದರ ದುಡಿಯುವ ಬಂಡವಾಳ 21,916 ಕೋಟಿ ರೂಪಾಯಿಯನ್ನು ಮೀರಿದೆ. ಕೊರೋನಾ COVID-19 ಮಹಾಮಾರಿಯ ಪ್ರಸ್ತುತ ಸಂದರ್ಭದಲ್ಲಿ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಘೋಷಿಸಿರುವ ಆತ್ಮನಿರ್ಭರ ಭಾರತ ಯೋಜನೆಯ 20,00,000 ಕೋಟಿ ರೂಪಾಯಿಯಲ್ಲಿ ದೇಶದ ಕೃಷಿ ಕ್ಷೇತ್ರ ಪುನಶ್ಚೇತನಕ್ಕೂ ದೊಡ್ಡ ಪಾಲು ದೊರೆಯುತ್ತಿದ್ದು, ಕೃಷಿ ಮೂಲಸೌಕರ್ಯಾಭಿವೃದ್ಧಿಗೆ 1,00,000 ಕೋಟಿ ರೂಪಾಯಿ ದೊರೆಯಲಿದೆ. ನಮ್ಮ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಕೃಷಿ ಸಾಲ ಉದ್ದೇಶವಾಗಿ